ಸ್ವತಂತ್ರ ಕರ್ತೃ ಅಂತಾದರೆ ಪರಮಾತ್ಮ, ಜೀವನದು ಅಧೀನ ಕರ್ತೃತ್ವ. ಈ ಸ್ವತಂತ್ರ ಕರ್ತೃ ಪರಮಾತ್ಮ ಅಂತ ತಿಳ್ಕೊಳ್ಳದೆ ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಅನ್ನೋದನ್ನು ತಿಳಿಸ್ತಾರೆ. ಪುಸ್ತಕಗಳನ್ನು ಅವಲೋಕಿಸುತ್ತ ಮಂತ್ರಸ್ತುತಿಗಳೆನಲೇನು, ರವಿ ಉದಯ ಅಸ್ತಮನ ಪರ್ಯಂತ ಜಪತಪ ಮಾಡಿ ಫಲವೇನು, ಹೃತ್ಸ್ಥ ಪರಮಾತ್ಮನೇ ಸಮಸ್ತಾವಸ್ಥೆಗಳೊಳಿದ್ದ ಎಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಮಾಡಿಪನೆಂದು ತಿಳಿಯದವ. ಮೇಲ್ನೋಟಕ್ಕೆ ಪುಸ್ತಕಗಳನ್ನು ಅವಲೋಕಿಸುತ್ತ ಮಂತ್ರಸ್ತುತಿಗಳೆನಲೇನು ಅಂದರೆ ಜಪ, ಪಾರಾಯಣ, ತಪಸ್ಸು, ಹರಿನಾಮ ಸಂಕೀರ್ತನೆ ಇದನ್ನೆಲ್ಲ ಮಾಡಿ ಫಲವೇನು ಅಂತ ಕಾಣ್ತಾ ಇದೆ. ರವಿ ಉದಯ ಅಸ್ತಮಯ ಪರ್ಯಂತ ಜಪ ತಪ ಮಾಡಿ ಫಲವೇನು, ಬೆಳಗ್ಗೆಯಿಂದ ರಾತ್ರಿ ತನಕ ಭಗವದ್ವಿಷೇಕವಾಗಿರ್ತಕ್ಕಂಥ ಇಂಥ ಕರ್ಮಗಳನ್ನು ಮಾಡಿ ಏನೂ ಫಲ ಇಲ್ಲ. ಮೇಲ್ನೋಟಕ್ಕೆ ದಾಸರು ಜಪ ತಪ ತೀರ್ಥಕ್ಷೇತ್ರ ಯಾತ್ರೆ ಪಾರಾಯಣ ಇದನ್ನೆಲ್ಲ ನಿಷೇಧ ಮಾಡಿದಂಗೆ ಕಾಣುತ್ತೆ. ಆದರೆ ಅವರ ಉದ್ದೇಶ ಆ ರೀತಿಯಲ್ಲ. ಈ ಎಲ್ಲ ಸತ್ಕರ್ಮಗಳನ್ನು ಮಾಡಬೇಕಾದ್ರೆ ಆ ಸಾತ್ವಿಕನಾದ ಜೀವ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಹೃತ್ಸ್ತ ಪರಮಾತ್ಮನೇ ಸಮಸ್ತಾವಸ್ಥೆಗಳಿದ್ದೆಲ್ಲರೊಳಗೆ, ಆ ಪರಮಾತ್ಮನನ್ನು ಕುರಿತು ಏನೆಲ್ಲ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೀವೋ ಅಂತಹ ಪರಮಾತ್ಮ ನಮ್ಮ ಹೃದಯ ಗುಹೆಯಲ್ಲೇ ಅವ್ಯಕ್ತನಾಗಿ ಇದ್ದಾನೆ. ಇವನೇ ಅವಸ್ಥಾತ್ರಯ ಪ್ರೇರಕ, ಸಮಸ್ತ ಅವಸ್ಥಾ ಪ್ರೇರಕ ಅವನೇ ಅಂತ. ಜಾಗರ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥೆ, ಮೂರ್ಛಾ ಅವಸ್ಥೆ, ಹೀಗೆ ಎಲ್ಲ ಅವಸ್ಥೆಗಳಿಗೂ ಪರಮಾತ್ಮನೇ ಕಾರಣ. ನಮಗೆ ಬರ್ತಕ್ಕಂಥ ದೈಹಿಕ ಮಾನಸಿಕ ವ್ಯಾಧಿಗಳಿರ್ಬೋದು, ಶತ್ರು ಭಯಾದಿಗಳಿರ್ಬೋದು, ಹೀಗೆ ಎಲ್ಲ ಅವಸ್ಥೆಗೂ ಪ್ರೇರಕನಾದವನು ಪರಮಾತ್ಮನೇ. ಅವನೇ ಬಿಂಬಸ್ವರೂಪಿಯಾಗಿ ನಮ್ಮ ಹೃದಯ ಕರ್ಮದಲ್ಲಿ ವಾಸ ಮಾಡ್ತಾನೆ. ಅವನೇ ಸರ್ವತ್ರ ವ್ಯಾಪ್ತ, ಸರ್ವ ಪ್ರೇರಕ, ಸರ್ವ ನಿಯಾಮಕ, ಸರ್ವಜ್ಞ, ಸರ್ವಶಬ್ದ ವಾಚ್ಯತ್ವ, ಹೀಗೆ ಇರ್ತಕ್ಕಂಥವನು ಪರಮಾತ್ಮ. ಎಲ್ಲೋ ದೂರ ಇದ್ದಾನೆ ಅಂತ ಚಿಂತನೆ ಮಾಡೋದು ಬೇಡ. ನಮ್ಮ ಹೃದಯದಲ್ಲೇ ಅವ್ಯಕ್ತನಾಗಿ ಇದ್ದಾನೆ, ಅವನೇ ನಿಯಾಮಕ ಅಂತ ತಿಳ್ಕೋಬೇಕು. ಈ ರೀತಿಯಾಗಿ ತಿಳ್ಕೊಂಡು ಭಗವಂತನ ಅನುಗ್ರಹವನ್ನು ಅಪೇಕ್ಷೆ ಮಾಡಿ, ಅಂದರೆ ಲೌಕಿಕವಾಗಿರ್ತಕ್ಕಂಥ ಫಲಗಳನ್ನು ಅಪೇಕ್ಷೆ ಮಾಡದೆ ಪಾರಾಯಣ, ಜಪ, ತಪಸ್ಸು ಇತ್ಯಾದಿ ಎಲ್ಲ ಕಾರ್ಯವನ್ನು ಮಾಡಬೇಕು. ಅದಿದ್ದು ಯಾವುದನ್ನು ತಿಳ್ಕೊಳ್ಳದೆ ಎಷ್ಟು ಜಪ, ಪಾರಾಯಣ, ತಪಸ್ಸು ಮಾಡಿದರೂ ಕೂಡ ನಮಗೆ ಫಲ ಇಲ್ಲ. ಉದಾಹರಣೆಗೆ ಜಪ ಅನ್ನೋ ಶಬ್ದನೇ ಹೇಳುತ್ತೆ, ಜಾತಾತ್ ಪಾತಿ ಇತಿ ಜಪ. ಯಾರು ಸೃಷ್ಟಿಗೆ ಬಂದಿರ್ತಾರೋ ಅವರನ್ನು ಪಾಲನೆ ಮಾಡೋದ್ರಿಂದ ಭಗವಂತನಿಗೆ ಜಪ ಅನ್ನೋ ಶಬ್ದವನ್ನು ಸಮನ್ವಯ ಮಾಡಲಿಕ್ಕೆ ಬರ್ತಾ ಇದೆ. ಜಪ ಅಂತ ಹೇಳೋದ್ರಿಂದ ಏನು ಅಂದರೆ, ಜಕಾರೋ ಜನ್ಮ ವಿಚ್ಛೇದನ. ಜಪ ಮಾಡೋದ್ರಿಂದ ಜಕಾರವನ್ನು ಉಚ್ಚಾರ ಮಾಡಿದರೆ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆ. ಪಕಾರೋ ಪಾಪನಾಶನ, ಪಕಾರ ಉಚ್ಚಾರ ಮಾಡಿದ್ರೆ ಪಾಪಗಳು ನಾಶ ಆಗ್ತಾ ಇದೆ. ಅದಕ್ಕೆ ಜಪ ಶಬ್ದ ವಾಚ್ಯನಾರು ಪರಮಾತ್ಮ. ಅಂಥ ಪರಮಾತ್ಮ ಹೃಸ್ತ ನಮ್ಮ ಹೃದಯ ಗುಹೆಯಲ್ಲೇ ಅವ್ಯಕ್ತನಾಗಿ ಇದ್ದಾನೆ. ಈ ರೀತಿಯಾಗಿ ತಿಳ್ಕೊಂಡು ರಕ್ಷತಿತ್ಯೇವ ವಿಶ್ವಾಸ, ವಿಶ್ವಾಸ ಫಲದಾಯಕ ಅಂತ. ಅಂತಹ ಪರಮಾತ್ಮನೇ ನಮ್ಮನ್ನು ಪರಮ ಮುಖ್ಯ ವೃತ್ತಿಯಿಂದ ರಕ್ಷಣೆ ಮಾಡುವನು ಅಂತ ತಿಳಿದು ಜಪ, ತಪಸ್ಸು, ಪಾರಾಯಣ, ಧ್ಯಾನ, ಕೀರ್ತನಾದಿಗಳನ್ನು ಮಾಡಿದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬರುತ್ತೆ. ಇಲ್ಲದೇ ಇದ್ದರೆ ಮಾಡಿರ್ತಕ್ಕಂಥ ಕರ್ಮ ಸತ್ಕರ್ಮ ಆಗಿದ್ದರಿಂದ ಕಿಂಚಿತ್ ಫಲ ಬರುತ್ತೆ. ನಮ್ಮ ಅಪೇಕ್ಷೆಯಂತೆ ಕರ್ಮಕ್ಷಯ, ಪುಣ್ಯ ವೃದ್ಧಿ ಇದೆರಡೂ ಆಗೋದಿಲ್ಲ. ಮಾಡಿದ್ದಕ್ಕೆ ಒಂದು ಸ್ವಲ್ಪ ಏನೋ ಕಿಂಚಿತ್ ಬರುತ್ತೆ ಅಷ್ಟೇ. ಅದಕ್ಕೆ ಅಂತಹ ಭಗವಂತನಲ್ಲಿ ಯಾವ ರೀತಿಯಾಗಿ ಭಕ್ತಿ ಮಾಡಬೇಕು ಅಂದರೆ, ದೇಹ, ಆಗಾರ, ಪಶು, ಧನ, ಪತ್ನಿ, ಪುತ್ರ, ಮಾತಾಪಿತೃಗಳಲ್ಲಿ ಸ್ನೇಹಕ್ಕಿಂತ ಅಧಿಕ ಭಕ್ತಿ ಮಾರಮಣನಲ್ಲಿ ಬಿಡದೆ ಮಾಡು. ಇವರೆಲ್ಲರಲ್ಲಿ ಏನು ಭಕ್ತಿ, ಸ್ನೇಹ, ಪ್ರೀತಿಯನ್ನು ಮಾಡ್ತೀವೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿರಪೇಕ್ಷವಾಗಿ ನಿಷ್ಕಾಮವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು. ಆ ಸಂದರ್ಭದಲ್ಲಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹೋ ಭಕ್ತಿ ಅಂತ ಹೇಳಿದಂಗೆ, ಎಷ್ಟೇ ವಿಘ್ನಗಳು ಬಂದರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಅನ್ನೋದು ಕಿಂಚಿತ್ತು ಕಡಿಮೆ ಆಗಬಾರ್ದು. ಅಂತಹ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಬೇಕು. ಅವನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ಸದಾಕಾಲಕ್ಕೂ ಅವನೇ ಸರ್ವೋತ್ತಮ. ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಕಾಲದಲ್ಲೂ ಅವನೇ ಸರ್ವೋತ್ತಮ. ತನ್ನ ದೇಹವನ್ನು, ತನಗೆ ಬೇಕಾಗಿರ್ತಕ್ಕಂಥ ಪ್ರಿಯ ವಸ್ತುಗಳನ್ನು ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ಪರಮಾತ್ಮನಲ್ಲೇ ಮಾಡಿ, ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನೀನು ಅನುಗ್ರಹ ಮಾಡು, ನಿನ್ನ ಅನುಗ್ರಹವನ್ನು ಬಿಟ್ಟು ಬೇರೆ ಏನೂ ಬೇಡ ಅಂತ ಈ ರೀತಿಯಾಗಿ ಶರಣಾಗತಿಯನ್ನು ಹೊಂದಿದರೆ ಇದೇ ಮೋಕ್ಷಕ್ಕೆ ಸಾಧನ ಆಗುವಂಥದ್ದು, ಕರ್ಮ ವಿಮೋಚನೆಯಾಗುವಂಥದ್ದು ಅಂತ ತಿಳಿಸ್ತಾರೆ. ಹೀಗೆ ಪರಮಾತ್ಮ ನಿರಸ್ತ ಕಾಮ ಎಲ್ಲರೊಳಗಿದ್ದು ಇಷ್ಟೆಲ್ಲ ಕಾರ್ಯವನ್ನು ಮಾಡಿ ಮಾಡಿಪ ಇಷ್ಟೆಲ್ಲವನ್ನು ಮಾಡಿದರೂ ಕೂಡ ನಿರಸ್ತ ಕಾಮ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತಿಫಲದ ಅಪೇಕ್ಷೆ ಇಲ್ಲ. ಆದ್ದರಿಂದ ಪರಮಾತ್ಮ ಎಲ್ಲರೊಳಗೂ ಪ್ರೇರಕನಾಗಿದ್ದು ಮೋಕ್ಷ ಸಾಧನೆಯನ್ನು ಮಾಡಿಸೋನು ಸರ್ವತಂತ್ರ ಸ್ವತಂತ್ರತ್ವೇನ ಅವನೇ ಅನ್ನೋದನ್ನು ತಿಳ್ಕೋಬೇಕು. ಆಗ ಭಗವಂತ ಇವನಿಗೆ ನಾನು ಕರ್ಮ ವಿಮೋಚನೆಯನ್ನು ಮಾಡ್ತೀನಿ ಅಂತ ಅವನು ತಾನು ಸಂಕಲ್ಪವನ್ನು ಮಾಡ್ತಾನೆ, ಇಚ್ಛೆ ಪಡ್ತಾನೆ. ಹೀಗೆ ಭಗವಂತ ಈ ರೀತಿಯಾಗಿ ಯಾರು ಉಪಾಸನೆಯನ್ನು ಮಾಡ್ತಾರೋ ಅವನನ್ನು ಉದ್ಧಾರ ಮಾಡ್ತೀನಿ ಅಂತ ಭಗವಂತನ ಸಂಕಲ್ಪ. ಈ ಸಂಕಲ್ಪ ಅನಾದಿಯಾಗಿರುವಂಥದ್ದು. ಆದ್ದರಿಂದ ಅವನೇ ಕರ್ಮವನ್ನು ವಿಮೋಚನೆ ಮಾಡ್ತಕ್ಕಂಥವನು. ಆದ್ದರಿಂದ ಇನ್ನು ಯಾರನ್ನು ಕುರಿತು ನಾವು ಬೇಕಾದಷ್ಟು ಜಪ ತಪ ಪಾರಾಯಣವನ್ನು ಮಾಡಿದರೂ ಕರ್ಮ ವಿಮೋಚನೆ ಮಾಡ್ತಕ್ಕಂಥವನು ಯಾರು? ಭಗವಂತ. ಯಾವಾಗ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಯನ್ನು ಮಾಡಿ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಅಂತ ಪರಮಾತ್ಮನಲ್ಲಿ ಆ ಎಲ್ಲ ಕರ್ಮಗಳನ್ನು ಕೂಡ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದರೆ ಅನಂತ ರೂಪಗಳಿಂದ ನೀನೇ ನನ್ನಲ್ಲಿ ನಿಂತು ನನ್ನ ಸ್ವರೂಪ ಯೋಗ್ಯತೆ ಅಂತ ಕರ್ಮಗಳನ್ನು ಮಾಡಿಸಿದೀಯಾ, ಅದನ್ನು ನಿನಗೇ ಸಮರ್ಪಣೆ ಮಾಡ್ತೀನಿ ಅಂತ ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ಭಗವಂತ ಅಂತಹವರ ಕರ್ಮವನ್ನು ವಿಮೋಚನೆ ಮಾಡ್ತಾನೆ, ಬಿಡುಗಡೆಯನ್ನು ಮಾಡ್ತಾನೆ. ಯಾರು ಆ ಪರಮಾತ್ಮ ಅಂದರೆ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೇನಿಶಂ ಅಂತ ತಿಳಿಸ್ತಾರೆ. ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂದರೆ ಚತುರ್ಮುಖ ಬ್ರಹ್ಮದೇವರು ವಾಯುದೇವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥವನು ಸರ್ವಕರ್ಮ ಬಂಧ ವಿಮೋಚನೆಯನ್ನು ಮಾಡಿ ನನಗೆ ಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಮೋಕ್ಷ ಕೊಡುವಂಥ ಏಕೈಕ ವ್ಯಕ್ತಿ ಅಂತಾದರೆ ಅವನೇ ಪರಮಾತ್ಮ. ಅಂತಹ ಪರಮಾತ್ಮನನ್ನು ನಿಷ್ಕಾಮವಾಗಿ ನಾನು ಸ್ತೋತ್ರಾದಿಗಳನ್ನು ಮಾಡ್ತೀನಿ ಎಲ್ಲ ಕಾಲದಲ್ಲಿ, ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಅಂತ. ಹೀಗೆ ಸದಾ ಕಾಲ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು ಈ ರೀತಿಯಾಗಿ ತಿಳಿಸ್ತಾ, ಆಗ ಮಾತ್ರ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಯಾಕೆ ಅಂದರೆ ಎಂತಹ ಕರುಣಾ ಸಮುದ್ರ ಭಗವಂತ ಅಂದರೆ ನಮ್ಮ ಶರೀರಗಳ ಒಳಗಿದ್ದು ನಾಲ್ಕು ಶರೀರಗಳಲ್ಲಿ ಭಗವಂತ ಇರ್ತಾನೆ. ಇದ್ದು ನಾವು ಅವನನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ಮೋಕ್ಷೋಪಯೋಗಿ ಕರ್ಮಗಳನ್ನು ಸಾಧನೆಯನ್ನು ಮಾಡಿ ಮಾಡಿಸ್ತಾನೆ ಭಗವಂತ. ಸುಖ ಫಲಗಳನ್ನು ಉಂಡು ಉಣಿಸ್ತಾನೆ ಪರಮಾತ್ಮ. ಕೊನೆಗೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿಯನ್ನು ಕೊಡುವನು ಪರಮಾತ್ಮ. ಅದಕ್ಕೆ ದಾಸರು ಹೇಳ್ತಾರೆ ಕೃಷ್ಣ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ ಅಂಥೇಳಿ. ಮೂರು ಬಾರಿ ಅಂದರೆ ಕ್ಲೇಶ ಪರಿಹಾರಕತ್ವ, ನಮ್ಮ ಸಾಂಸಾರಿಕ ದುಃಖಗಳೆಲ್ಲವೂ ಕೂಡ ನಾಶ ಆಗಬೇಕು, ಅದನ್ನು ಮಾಡ್ತಕ್ಕಂಥವನು ಪರಮಾತ್ಮನೇ. ಕ್ಲೇಶ ಆನಂದಗಳು ಈಶಾದೀನ ಇನ್ನು ಭಕ್ತ ವಾತ್ಸಲ್ಯ, ನಾವು ಸ್ಮರಣೆ ಮಾಡೋ ಕಾಲದಲ್ಲಿ ನೂರಾರು ಲೋಪದೋಷಗಳಾದರೂ ಕೂಡ ಭಕ್ತರ ಮೇಲೆ ವಾತ್ಸಲ್ಯದಿಂದ ಭಗವಂತ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಅದರಿಂದ ಅವನನ್ನೇ ಸ್ತೋತ್ರ ಮಾಡಬೇಕು. ಜ್ಞಾನದಾತೃತ್ವ, ಹೀಗೆ ಸ್ತೋತ್ರ ಮಾಡಿದರೆ ನಮಗೆ ನಿರಪೇಕ್ಷವಾಗಿ ನಿಷ್ಕಾಮವಾಗಿ ಯಾವ ರೀತಿಯಾಗಿ ಸ್ತೋತ್ರ ಪಠಣ ಪಾರಾಯಣಾದಿಗಳನ್ನು ಮಾಡಬೇಕು ಅನ್ನೋ ಜ್ಞಾನವನ್ನು ಕೊಡ್ತಾನೆ. ಅಜ್ಞಾನಿನಾಂ ಜ್ಞಾನದೋ ವಿಷ್ಣು, ಅಜ್ಞಾನಿಗಳಿಗೆ ಪರಮ ಮುಖ್ಯ ವೃತ್ತಿಯಿಂದ ಜ್ಞಾನವನ್ನು ಕೊಡುವಂಥವನು ಭಗವಂತನೇ. ಇಂತಹ ಪರಮಾತ್ಮನನ್ನು ಮೂರು ಬಾರಿ ನೇನೇ ಇರೋವಂಥ ಕ್ಲೇಶ ಪರಿಹಾರಕತ್ವ ಭಕ್ತ ವಾತ್ಸಲ್ಯ ಜ್ಞಾನದಾತೃತ್ವ ಈ ರೀತಿಯಾಗಿ ಅಂತ ಅಲ್ಲಿ ತಿಳಿಸ್ತಾರೆ. ಹೀಗೆ ಪರಮಾತ್ಮನೇ ನಾವು ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡಿದರೆ ಯೋಗಕ್ಷೇಮಂ ವಹಾಮ್ಯಹಂ, ಯಾರು ಅನನ್ಯಾಸ್ತಿ ಚಿಂತೆಯಂತೋ ಮಾಂ, ಯಾರು ಅನನ್ಯವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ಬಿಟ್ಟು ಭಗವಂತನೇ ಸರ್ವ ಪ್ರೇರಕ ಸರ್ವ ನಿಯಾಮಕ ಸರ್ವತ್ರ ವ್ಯಾಪ್ತ ನಮ್ಮ ಹೃದಯ ಗುಹೆಯಲ್ಲೇ ಇದ್ದಾನೆ ಜೀವರ ಸ್ವರೂಪ ಯೋಗ್ಯತೆಯಂತೆ ಈ ಕರ್ಮಗಳನ್ನು ಮಾಡಿಸ್ತಾನೆ, ತಾನೇ ಅರ್ಪಣೆಯನ್ನು ಮಾಡಿಸ್ಕೊಂಡು ಫಲವನ್ನು ನಮಗೆ ಕೊಡ್ತಾನೆ. ಇಂತಹ ಕರುಣಾ ಸಮುದ್ರ ಅಂತ ಯಾವ ಜ್ಞಾನ ಇಲ್ಲದೆ ಪುಸ್ತಕಗಳನ್ನು ಅವಲೋಕಿಸ್ತೋ ಮಂತ್ರಸ್ತುತಿಗಳೇನಲೇನು ರವಿ ಉದಯ ಅಸ್ತಮನ ಪರ್ಯಂತ ಜಪತಪ ಮಾಡಿ ಫಲವೇನು ಅಂತ ದಾಸರು ನಿಷೇಧ ಮಾಡಿದ್ದೇ ಹೊರತು ಕೇವಲ ಈ ಕರ್ಮಗಳನ್ನು ನಿಷೇಧ ಮಾಡಿದ್ದು ಸರ್ವಥ ಅಲ್ಲ. ಕರ್ಮ ವಿಮೋಚನೆ ಮಾಡಿ ಮುಕ್ತಿ ಸುಖ ಕೊಡ್ತೀನಿ ಅನ್ನೋ ಕಾರಣಕ್ಕಾಗಿ ಭಗವಂತ ಇಂತಹ ದುರ್ಲಭವಾದ ನಶ್ವರವಾದ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟಿರೋದೇ ಭಗವಂತ ಆ ಕಾರಣಕ್ಕಾಗಿ. ಅದನ್ನು ತಿಳ್ಕೊಳ್ಳದೆ ನಾವು ಬರೇ ಜಪ ಪಾರಾಯಣ ಮಾಡಿ ಅದಕ್ಕೆ ಅಧಿಷ್ಠಾನ ಇರ್ತಕ್ಕಂಥ ಆ ಜಪ ಅಥವಾ ಮಂತ್ರಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಅವನೇ ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲ, ಅವನೇ ಸರ್ವತ್ರ ವ್ಯಾಪ್ತನೇ ಇದ್ದಾನೆ. ಬ್ರಹ್ಮಾಂಡದಲ್ಲಿ ಹೇಗಿದ್ದಾನೋ ಹಾಗೂ ಪಿಂಡಾಂಡದಲ್ಲೂ ಅನಂತ ರೂಪಗಳಿಂದ ಇದ್ದಾನೆ ಅಂತ ತಿಳ್ಕೊಳ್ಳದೆ ಮಾಡಿದರೆ ಏನೂ ಉಪಯೋಗ ಇಲ್ಲ. ಆ ಜೀವ ಅಯೋಗ್ಯನಾಗಿದ್ದು ಧನ ಸಂಪತ್ತಿನಿಂದ ಮದಭರಿತನಾಗುವಂಥ ಆಗಿದ್ದರೆ ಅವನಿಗೆ ಕೇವಲ ಲೌಕಿಕ ಫಲವನ್ನು ಮಾತ್ರ ಕೊಡ್ತಾನೆ. ಕೇವಲ ಲೌಕಿಕ ಕಾಮನೆ ಇರತಕ್ಕಂಥ ಬೇರೆಯವನಿಗೆ ಜಪ ಪಾರಾಯಣಗಳಿಂದ ಫಲ ಏನು? ಶಾಸ್ತ್ರಾಧ್ಯಯನ ಕರ್ಮ ಎಲ್ಲವೂ ಕೂಡ ಹರಿಭಕ್ತನಿಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಆಯಾ ಜೀವರು ಆಯಾ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಶಾಸ್ತ್ರ ಹೇಳಿರುವಂಥ ರೀತಿಯಲ್ಲಿ ಕರ್ಮಾಚರಣೆಯನ್ನು ಮಾಡಿದರೆ ಮಾತ್ರ ಸರಿಯಾಗಿರ್ತಕ್ಕಂಥ ಫಲವನ್ನು ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಎಲ್ಲ ವ್ಯರ್ಥ ಪ್ರಯತ್ನ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕಿಂ ಆದರ್ಶೇನ ಚ ಅಂದಸ್ಯ ಅಂತ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಫಲ ಏನು? ಅವನಿಗೆ ಕಣ್ಣು ಕಾಣಿಸೋದೇ ಇಲ್ಲ. ಕನ್ನಡಿ ಇಟ್ಕೊಂಡ್ರು ಒಂದೇ, ಇಟ್ಕೊಳ್ಳದೆ ಇದ್ದರೂ ಒಂದೇ, ಹಾಗೆ ಅಂಥೇಳಿ. ಇಂಥ ಉತ್ಕೃಷ್ಟ ಜನ್ಮ ಬಂದಾಗ ನಾವು ಬರೀ ವಿಷಯ ಪದಾರ್ಥಗಳಲ್ಲೇ ತಲ್ಲೀನರಾಗಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಮಾಡುವಂತಹ ಭಗವಂತನ ನಮ್ಮರೆ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಹೆಂಗೋ ಹಾಗೆ ಎಲ್ಲವೂ ಕೂಡ ವ್ಯರ್ಥ ಆಗ್ತಾ ಇದೆ. ಅದೇ ಜ್ಞಾನಿಯಾಗಿರ್ತಕ್ಕಂಥವನು, ವಿವೇಕಿಯಾಗಿರ್ತಕ್ಕಂಥವನು, ತಂದೆ ತಾಯಿ ಸತಿ ಸುತರು ಮೊದಲಾಗಿರ್ತಕ್ಕಂಥ ಎಲ್ಲವರಿಗೆ ಅಲ್ಲದೆ ಕೇವಲ ತನ್ನ ಹೊಟ್ಟೆ ಹೊರಿಯುವುದಕ್ಕಾಗಿ ಧನ ಸಂಪಾದನೆಯನ್ನು ಮಾಡಬಾರ್ದು. ವರ್ಣಾಶ್ರಮ ವಿಹಿತವಾಗಿ ಅವಶ್ಯ ಎಷ್ಟಿದೆಯೋ ಅಷ್ಟನ್ನೇ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಜಪ ಪಾರಾಯಣಾದಿಗಳಿಂದ ಧನಾರ್ಜನೆಯನ್ನು ಮಾಡೋದು ಶಾಸ್ತ್ರ ನಿಷಿದ್ಧ. ವೇದಾಕ್ಷರಾಣಿ ಯಾವಂತಿ ನಿಯುಂಜ ಅರ್ಥಕಾರಣಾತ್ ತಾವತೀಂ ಭ್ರೂಣಹತ್ಯಾಂಬೈ ವೇದ ವಿಕ್ರಯ್ಯವಾಪ್ನುಯಾತ್. ಧನ ಸಂಗ್ರಹವನ್ನು ಮಾಡಲಿಕ್ಕೆ ಎಷ್ಟು ಮಂತ್ರಗಳ ಜಪ ಪಾರಾಯಣ ಮಾಡ್ತಾನೋ ಅಷ್ಟು ಭ್ರೂಣಹತ್ಯ ಮಾಡಿರೋ ಪಾಪಕ್ಕೆ ಈಡಾಗ್ತಾನೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಕರ್ಮ ವಿಮೋಚನಕ್ಕಾಗಿಯೇ ಜಪ ಪಾರಾಯಣ ಇತ್ಯಾದಿಗಳನ್ನು ತಾನು ಗುರುಗಳ ಮೂಲಕ ತಿಳಿದು ಸರಿಯಾಗಿ ಅನುಷ್ಠಾನವನ್ನು ಮಾಡಬೇಕು. ಮೋಚಕ ಕರ್ಮಗಳನ್ನು ಸಂಸಾರ ಬಂಧನದಿಂದ ಬಿಡಿಸುವಂತಹ ಉತ್ಕೃಷ್ಟವಾದ ಕರ್ಮಗಳನ್ನು ಮಾಡಿ ಮಾಡಿಸ್ತಕ್ಕಂಥ ಬಿಂಬನನ್ನು ಮಂತ್ರ ಜಪ ಪಾರಾಯಣಗಳಿಂದ ಆರಾಧನೆಯನ್ನು ಮಾಡಬೇಕು. ಬಂಧಕ ಕರ್ಮಗಳನ್ನೇ ಸಾವಿರ ಸಾವಿರ ಮಾಡಿದರೂ ಕೂಡ ನನ್ನನ್ನು ಕೃಪೆಯಿಂದ ಉದ್ಧರಿಸು ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಆಗ ಪರಮಾತ್ಮ ಇವನ ಪ್ರಾರ್ಥನೆಗೆ ಒಲಿದು ಮುಂದೆ ಬಂಧನ ಆಗುವಂತಹ ಕರ್ಮಗಳನ್ನು ಮಾಡಿಸದೆ ಕೇವಲ ನಿಷ್ಕಾಮ ಕರ್ಮಗಳ ಪ್ರವೃತ್ತಿಯನ್ನು ಹುಟ್ಟಿಸ್ತಾನೆ. ತಾನೇ ಅನಂತ ರೂಪಗಳಿಂದ ನಿಂತು ಮಾಡಿಸ್ತಾನೆ. ತಾನೇ ಮಾಡಿಸಿರೋ ಕರ್ಮಗಳನ್ನು ತಾನೇ ಸಮರ್ಪಣೆ ಮಾಡಿಸ್ಕೊಂಡು ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಟ್ಟು ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸಿ ಆಮೇಲೆ ತತ್ವಜ್ಞಾನವನ್ನು ಉಪದೇಶ ಮಾಡಿಸಿ ನಂತರದಲ್ಲಿ ಪರಂಪರೆಯಲ್ಲಿ ಮೋಕ್ಷವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಧನ ಸಂಗ್ರಹಕ್ಕಾಗಿ ಮಂತ್ರ ಜಪ ಪಾರಾಯಣವನ್ನು ಮಾಡಬಾರದು ಅಂತ. ಈಗ ಯಾರಿಗೆ ಅದರಿಂದ ಜಪದಿಂದ ಯಾವುದೋ ಒಂದು ಪೀಡೆ ಬಿಡುಗಡೆ ಆಗಬೇಕು ಅಂತಿರುತ್ತೋ ಅವನೇ ಆ ಜಪವನ್ನು ಮಾಡಬೇಕು. ಅದಕ್ಕೆ ಗುರುಮುಖದಿಂದ ತಿಳ್ಕೊಂಡು ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು, ಅವನು ಅಧಿಕಾರಿನೋ ಅನಧಿಕಾರಿನೋ ಇತ್ಯಾದಿ ಎಲ್ಲ ಗುರುಗಳು ತಿಳಿಸ್ತಾರೆ. ಆ ಮೂಲಕ ಮಾಡಬೇಕು. ಹೇಗೆ ಇನ್ನೊಬ್ಬ ಊಟ ಮಾಡಿದರೆ ನನ್ನ ಹೊಟ್ಟೆ ಹೇಗೆ ತುಂಬೋದಿಲ್ಲೋ, ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅಂದರೆ ನಾನೇ ಊಟ ಮಾಡಬೇಕು. ಹಾಗೆ ನನ್ನ ಪೀಡಾ ಪರಿಹಾರಕ್ಕಾಗಿ ನಾನೇ ಕರ್ಮಾಚರಣೆಯನ್ನು ಅನುಷ್ಠಾನ ಮಾಡಬೇಕು. ವೇದವಿಹಿತವಾಗಿದ್ದು ವರ್ಣಾಶ್ರಮಗಳಿಗೆ ವಿಹಿತವಾಗಿದ್ದನ್ನೇ ಹೊರತು ಅದನ್ನು ಕಾಂಟ್ರ್ಯಾಕ್ಟ್ ಕೊಟ್ಟು ಇನ್ನೊಬ್ಬರ ಕಡೆಯಿಂದ ಮಾಡಿಸಿದ್ರೆ ನಮಗೆ ಪರಿಹಾರ ಮಾಡೋದು ಅವರಿಂದ ಸಾಧ್ಯವೂ ಇಲ್ಲ. ಯಾಕಂದರೆ ನಮಗೆ ಇದನ್ನು ವಿಧಿಸಿದವನು ಯಾರು? ಪರಮಾತ್ಮ. ಅವನೇ ಬಿಡುಗಡೆ ಮಾಡಬೇಕು. ಜೊತೆಗೆ ಆ ಜೀವಿ ಇನ್ನೊಬ್ಬ ಯಾರು ನಮ್ಮ ಪರವಾಗಿ ಮಾಡ್ತಾನೋ, ಯಾವಾಗ ವಿನಾಯಿತಿ ಇದೆ ಅಂದರೆ ಅವನು ಅಶಕ್ತನಾಗಿ ಪೂರ್ವರ ಹಾಸಿಗೆ ಹಿಡಿದು ಮಲಗಿದಾನೆ, ಏನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂದಾಗಷ್ಟೇ ಇನ್ನೊಬ್ಬರಿಗೆ ಅಧಿಕಾರನೇ ಹೊರತು ನಾವು ಇವ್ರ ಕಡೆಯಿಂದನೇ ಮಾಡಿಸ್ಬೇಕು ಮತ್ತೊಬ್ಬರಿಂದನೇ ಮಾಡಿಸ್ಬೇಕು ಅಂತಾದರೆ ಊಟವೂ ಇನ್ನೊಬ್ಬರು ಮಾಡಿದರೆ ನಮಗೆ ಹೊಟ್ಟೆ ತುಂಬುವಂತೆ ಆಗತ್ತಾ? ಇಲ್ಲ. ಅದು ಹೇಗೆ ಸಾಧ್ಯ ಇಲ್ಲವೋ ಇದು ಕೂಡ ಅಸಾಧ್ಯ. ಅದಕ್ಕಾಗಿ ಭ್ರೂಣಹತ್ಯೆ ಪಾಪ ಅನ್ನೋದು ಮಾಡಿದವನಿಗೆ ಬರುತ್ತೆ ಅಂತ ಅವನು ಕೂಡ ಮಾಡುವವನು ಕೂಡ ಎಚ್ಚರಿಕೆಯಿಂದ ಇದನ್ನು ವ್ಯವಹಾರ ಮಾಡಬೇಕು ಅಂತ ತಿಳಿಸ್ತಾರೆ.